ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ವಿಶಿಷ್ಟ ಅರಣ್ಯ ಬೆಳೆಗಳ ಅಭಿವೃದ್ಧಿ ಮತ್ತು ಪೋಷಣೆಯಲ್ಲಿ ತೊಡಗಿಕೊಂಡಿರುವ ಸಿದ್ದಾಪುರ ತಾಲೂಕಿನ ಒದ್ದಿನಗದ್ದೆಯ ಗಣಪತಿ ಮಹಾಬಲೇಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಗಣಪತಿ ಮಹಾಬಲೇಶ್ವರ ಹೆಗಡೆ ಅವರಿದ್ದಾರೆ. ಇವರು ಒಡ್ಡಿನಗದ್ದೆ ಸಿದ್ದಾಪುರ ಹತ್ರ ಹೆಚ್ಚು ಕಡಿಮೆ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ, 2 ಕಿಲೋಮೀಟರ್ ದೂರದಲ್ಲಿದೆ. ಅವರು ವಿಶೇಷ ಏನಂತ ಹೇಳಿದ್ರೆ ಮದುವಿನ ಆಗಿಲ್ಲ. ಅದಕ್ಕಿಂತ ದೊಡ್ಡ ವಿಶೇಷ ಏನಂದ್ರೆ ಅವರು ಪೂರ್ತಿಯಾಗಿ ನಿಸರ್ಗದ ಕಾರ್ಯದಲ್ಲಿ, ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡಂತವ್ರು. ಎಷ್ಟೆಲ್ಲ ನಶಿಸಿ ಹೋಗುವಂತಹ ಸಸ್ಯಗಳನ್ನ ಹೋಗಿ ಬೆಟ್ಟ ಗುಡ್ಡ ಕಾಡು ಎಲ್ಲ ಕಡೆಗೂ ಹೋಗಿ ಆ ಗಿಡ ಅಲ್ಲಿ ಐತಿ ಅಂತ ಒಂದು ಬೀಜ ಬಿದ್ದಿದವು, ಇಷ್ಟೊತ್ತಲ್ಲಿ ಬೀಳುತ್ತೆ, ಇಷ್ಟು ಈ ತಿಂಗಳಲ್ಲಿ ಬೀಳುತ್ತೆ ಅಂತೇಳಂದ್ರು ಕೂಡ ಅಲ್ಲಿ ಹೋಗಿ ತಗೊಂಡು ಬಂದು ಅವುಗಳನ್ನ ಮತ್ತೆ ಅಭಿವೃದ್ಧಿಪಡಿಸಿ ಸಸ್ಯಗಳನ್ನ ಮಾಡಿ ತಮಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ, ಅರಣ್ಯ ಪ್ರದೇಶ ಇರ್ಬೋದು, ಬೇರೆದವರು ಹೊಲಗದ್ದೆಗಳು ಇರ್ಬೋದು, ಅಥವಾ ತಮ್ಮ ಹೊಲಗದ್ದೆಗಳಲ್ಲಿ ಜಾಗ ಇತ್ತಂದ್ರೆ ಅಲ್ಲಿ ಕೂಡ ಸಸ್ಯಗಳನ್ನ ನೆಟ್ಟು ಜೋಪಾನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಅವರು ಮಾಡ್ತಕ್ಕಂಥ ಕಾರ್ಯ ನೋಡಿದರೆ ಎಷ್ಟೋ ಸಾರಿ ನಮಗನ್ಸುತ್ತೆ ದುಡ್ಡು ಕೊಟ್ಟು ಪರಿಸರ ಉಳಿಸ್ಲಿಕ್ಕೆ ಇಷ್ಟಿಲ್ಲ, ಕೆಲಸ ಮಾಡುವವರು ಸಿಗೋದು ಭಾಳ ಕಷ್ಟ. ಅವರು ತಮ್ಮ ಆತ್ಮತೃಪ್ತಿಗಾಗಿ ಒಂದು ಇದನ್ನು ಕೆಲಸ ಮಾಡಲೇಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು. ಹಾಗಾಗಿ ಇವತ್ತು ಆಕಾಶವಾಣಿಗೆ ಅವರನ್ನು ಸಂದರ್ಶನ ಮಾಡ್ತಾ ಇದ್ದೀವಿ. ನಮಸ್ಕಾರ ಹೆಗಡೆ. ನಮಸ್ಕಾರ. ನಿಮ್ಮ ದೃಷ್ಟಿಯಲ್ಲಿ ಪರಿಸರ ಅಂದರೆ ಏನು? ಪರಿಸರ ಅಂದರೆ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟು ಅನೇಕ ಅನೇಕ ಜಾತಿಯ ಆಯಾ ಪ್ರದೇಶದಲ್ಲಿ ಏನು ಬೆಳೀತದಲ್ಲ ಅದಕ್ಕೆ ಪರಿಸರ ಅಂತ ಹೇಳೋದು. ಈಗ ಉದಾಹರಣೆ ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಬೆಳಗಾವಿ, ಚಿತ್ರದುರ್ಗ ಆ ಕಡೆ ಏರಿಯಲ್ಲ ಬಯಲುಸೀಮೆಗಳು. ನಮ್ಮ ಈ ಉತ್ತರ ಕನ್ನಡ ಬೆಲ್ಟ್ಗಳು ಇದು ಪೂರ್ತಿ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ತಪ್ಪಲು ಅಂತ ಹೇಳ್ತೇವೆ. ಸಸ್ಯಗಳು ಅಲ್ಲೂ ಇದ್ದಾವೆ, ಇಲ್ಲೂ ಇದ್ದಾವೆ. ಇಲ್ಲಿ ನೋಡಲಿಕ್ಕೆ ತಿಕ್ಕಾದ ಫಾರೆಸ್ಟ್ ಅಂತ ಕಾಣಿಸ್ತದೆ, ಅಂದರೆ ದಟ್ಟ ಅರಣ್ಯ ಅಂತ. ಇಲ್ಲಿ ಇರ್ತಕ್ಕಂಥ ಸಸ್ಯ ಪ್ರಭೇದಗಳಲ್ಲಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಬಯಲುಸೀಮೆ, ಅಲ್ಲಿ ಹೋಯ್ತಕ್ಕಂಥ ಮಳೆ, ಅಲ್ಲಿಯ ಬಿಸಿಲು, ಅಲ್ಲಿಯ ಇಬ್ಬನಿ, ಅಲ್ಲಿಯ ಭೂಮಿಯ ವಾತಾವರಣ, ಅಲ್ಲಿಯ ನೀರು ಹರಿವಿಕೆ ಸಂಬಂಧಪಟ್ಟು ಅಲ್ಲಿಯ ಮನುಷ್ಯನಿಗೂ ಬದುಕುವಷ್ಟು ಆಮ್ಲಜನಕವನ್ನು ಕೊಡ್ತಕ್ಕಂಥ ಗಿಡಗಳು ಅಲ್ಲೂ ಬೆಳೀತಾವೆ. ಇಲ್ಲೂ ಬೇಕಾದಷ್ಟು ಜನರಿಗೆ ಸಿಗ್ತಕ್ಕಂತಹ ಆಮ್ಲಜನಕವನ್ನು ಕೊಡ್ತಕ್ಕಂಥ ದಟ್ಟ ಅರಣ್ಯ ಇಲ್ಲೂ ಇದೆ. ಇಲ್ಲಿ ಸಸ್ಯ ಪ್ರಭೇದಗಳು ಜಾಸ್ತಿ, ಅಲ್ಲಿ ಸಸ್ಯ ಪ್ರಭೇದಗಳು ಕಡಿಮೆ. ನಾವು ಯಾವುದೋ ಒಂದು ಸಸ್ಯ ಪ್ರಭೇದವನ್ನ ಅಲ್ಲಿ ಇರ್ತಕ್ಕಂಥದ್ದನ್ನ ಇಲ್ಲಿ ಮಾಡಬೇಕು ಅಂತಂದ್ರೆ ಅದು ಕಷ್ಟದ ಕೆಲಸ. ನಿಸರ್ಗನ ಒಪ್ಪಲ್ಲ, ನಿಸರ್ಗ ಒಪ್ಪೋದಿಲ್ಲ. ಕಾರಣ ಏನು ಕೇಳಿದ್ರೆ ಅಲ್ಲಿ ಬೆಳೀತಕ್ಕಂಥ ಕೈಬೇವು ಇರ್ಬೋದು, ಆಲ ಇರ್ಬೋದು, ಜಾಲಿ ಮುಳ್ಳು ಇರ್ಬೋದು, ಅರಳಿ ಗಿಡ ಇರ್ಬೋದು, ಬನ್ನಿ ಇರ್ಬೋದು, ಈ ರೀತಿ ಗಿಡಗಳೇ ಅಲ್ಲಿ ಜಾಸ್ತಿ ಇರುವಾಗ ಆಯಾ ಅನುಕೂಲತಕ್ಕೆ ತಕ್ಕ ಹಾಗೆ ಅಲ್ಲಿ ಬೇಕಾದಷ್ಟು ಆಕ್ಸಿಜನ್ ಅವೇ ಕೊಡ್ತಾವೆ. ಅದನ್ನ ಅಲ್ಲಿಯ ಜನ ತಿಳ್ಕೊಂಡು ನಮಗೆ ಇನ್ನೊಂದಿಷ್ಟು ಆಕ್ಸಿಜನ್ ಬೇಕು ಅಥವಾ ಆಮ್ಲಜನಕ ಬೇಕು ಅಂತ ಹೇಳಿ ಅದನ್ನ ಅಲ್ಲಿ ಜನ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದಾಗ ಇಡೀ ವಾತಾವರಣನೇ ಶುದ್ಧಗೊಳ್ಳುತ್ತದೆ, ಬೇಕಾದಷ್ಟು ಆಮ್ಲಜನಕ ಸಿಗ್ತದೆ. ಇಲ್ಲೂ ಕೂಡ ಅದೇ ರೀತಿಯ ಬೇಕಾದಷ್ಟು ಆಮ್ಲಜನಕ ಸಿಗಬಹುದು. ಒಟ್ಟಾರೆ ಈ ಪರಿಸರ ಹೇಳ್ತಕ್ಕಂಥ ವಿಷಯಕ್ಕೆ ಇದರ ವ್ಯಾಪ್ತಿ ಬಹಳ ದೊಡ್ಡದು. ನಾವು ಇದನ್ನು ತಿಳ್ಕೊಂಡಷ್ಟು ಸಾರಕ್ಕಿಲ್ಲ, ಅಥವಾ ಇವತ್ತೇ ಕಲಿತು ನಾಳೆ ಮುಗಿಸ್ತೇನೆ ಅಂತ ಹೇಳಕ್ ಬರೋದಿಲ್ಲ. ಅಥವಾ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಹೋಗಿ ನಾ ಇದನ್ನಷ್ಟು ಸ್ಟಡಿ ಮಾಡಿ ನಾನೊಬ್ಬ ವಿಜ್ಞಾನಿ ಆಗ್ತೇನೆ ಹೇಳ್ತಕ್ಕಂಥದ್ದು ಇವೆಲ್ಲ ಸುಳ್ಳು. ಏನೋ ಅವರವರ ಜೀವನಕ್ಕೆ ಅವರವರ ಇತಿ ಮಿತಿ. ಸಮುದ್ರದಲ್ಲಿ ಒಂದು ಹನಿಯನ್ನ ನೋಡಿದ ಹಾಗೆ. ಹೌದೌದು, ಸಮುದ್ರದಲ್ಲಿ ಒಂದು ಬೊಗ್ಸೆ, ಇವನಿಗೆ ಎಷ್ಟು ತಾಕತ್ತಿದೆ ಅಂದ್ರೆ ಇವನು ಬೊಗ್ಸೆಲಿ ಎಷ್ಟು ನೀರು ಹಿಡಿತಿದೋ ಅಷ್ಟು ತರಬಹುದು ಅಷ್ಟೇ. ಅಷ್ಟು ಅಷ್ಟು ನಿಗೂಢ ಮತ್ತು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು ಈ ನಿಸರ್ಗ. ಇದನ್ನೇ ಪರಿಸರ ಅಂತ ಕರೆದ್ರು, ಕಾಡು ಅಂತಂದ್ರು. ಹೀಗೆ ಅನೇಕ ರೀತಿಯ ವಿಷಯಗಳನ್ನು ಒಳಗೊಂಡು ಬರ್ತದೆ. ಇಲ್ಲಿ ನೀರು ಎಷ್ಟು ಮುಖ್ಯನೋ ಸಸ್ಯನೂ ಅಷ್ಟೇ ಮುಖ್ಯ. ಪ್ರಾಣಿಗಳು ಕೂಡ ಜೀವ ವೈವಿಧ್ಯಗಳು ಇದ್ರೆ ಮಾತ್ರ ಸಸ್ಯ ವೈವಿಧ್ಯಗಳು ಬೆಳೀತದೆ. ಸಸ್ಯ ವೈವಿಧ್ಯಗಳು ಇದ್ದಾಗ ಮಾತ್ರ ಪ್ರಾಣಿ ವೈವಿಧ್ಯಗಳು ಬೆಳೀತಾ ಹೋಗ್ತದೆ. ಯಾಕೆಂದ್ರೆ ಅದಕ್ಕೆ ಒಂದಕ್ಕೊಂದು ಲಿಂಕ್ ಅದು. ಇವತ್ತು ನಾವು ಯಾವುದೇ ಬೆಳೆ ಮಾಡಬಹುದು, ಅಡಿಕೆ ಮಾಡಬಹುದು, ಹಣ್ಣು ಹಂಪಲಗಳನ್ನು ಬೆಳಿಬಹುದು, ಎಲ್ಲ ಹೂಗಳನ್ನ ಪರಾಗಸ್ಪರ್ಶ ಮಾಡೋದು ಯಾವುದು? ಕೀಟಗಳು, ಜೇನುಹುಳ ಇರ್ಬೋದು, ಇರುವೆಗಳೇ ಇರ್ಬೋದು, ದುಂಬಿಗಳೇ ಇರ್ಬೋದು, ಅದೇ ರೀತಿ ಚಿಟ್ಟೆಗಳೇ ಇರ್ಬೋದು, ಅಥವಾ ಯಾವುದೋ ಒಂದು ಜಾತಿ ಹಕ್ಕಿಗಳೇ ಇರ್ಬೋದು. ಅದು ಆ ಜೀವ ವೈವಿಧ್ಯದ ಕೊಂಡಿಗಳು ತಪ್ಪಿದಾಗ ಕೆಲವೊಂದಿಷ್ಟು ಸಸ್ಯ ಪ್ರಭೇದಗಳೇ ನಾಶ ಹೊಂದುತ್ತದೆ, ಕೆಲವೊಂದಿಷ್ಟು ಸಸ್ಯ ಪ್ರಭೇದಗಳನ್ನೇ ನಂಬಿಕೊಂಡು ಕೆಲವೊಂದಿಷ್ಟು ಜೀವಿಗಳು ಬದುಕ್ತಾ ಇರ್ತವೆ. ಆ ಸಸ್ಯ ಪ್ರಭೇದಗಳು ಸತ್ತಾಗ ಈ ಪ್ರಾಣಿ ವೈವಿಧ್ಯಕ್ಕೆ ಅಥವಾ ಜೀವ ವೈವಿಧ್ಯಕ್ಕೆ ಧಕ್ಕೆ ಆದಾಗ ಇವು ಕೂಡ ಸಾಯ್ತವೆ. ಹಾಗಾಗಿ ಅದು ಒಂದಕ್ಕೊಂದು ಅತ್ಯಂತ ಆಪ್ಯಾಯಮಾನವಂತ ಒಂದು ಲಿಂಕ್ ಇದೆ. ಪ್ರೀತಿಯ ಕೊಂಡಿ, ಪ್ರೀತಿಯ ಕೊಂಡಿ ಅಂತ ಹೇಳಬಹುದು. ಅಂದ್ರೆ ಇಷ್ಟೆಲ್ಲ ನಿಸರ್ಗ ಅದನ್ನ ತಾನೇ ಸೃಷ್ಟಿ ಮಾಡಿಕೊಂಡಿರುತ್ತೆ. ಅಲ್ಲಿ ಜೀವ ವೈವಿಧ್ಯತೆ ಅಂದ್ರೆ ಪ್ರಾಣಿ ಇರಬಹುದು, ಸಸ್ಯ ಪ್ರಭೇದನೂ ಇರಬಹುದು, ಮನುಷ್ಯನು ಕೂಡ ಆ ಕೊಂಡಿಯ ಒಂದು ಭಾಗ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಹೌದು, ನೂರಕ್ಕೆ ನೂರು ಸತ್ಯ. ಈಗ ಮನುಷ್ಯ ಒಂದಾನೊಂದು ಕಾಲದಲ್ಲಿ ನಾಗರಿಕತೆ ಬೆಳೆಯಕ್ಕಿಂತ ಪೂರ್ವದಲ್ಲಿ ಮನುಷ್ಯ ಹುಟ್ಟಿದ್ದು ಕಾಡಲ್ಲಿ, ಕಾಡನ್ನೇ ಅನುಸರಿಸಿ ಅಲ್ಲಿರ್ತಕ್ಕಂತ ಮರನ್ ತೊಗಟೆನ್ನೇ ಬಟ್ಟೆ ಕಟ್ಕೊಳ್ತಿದ್ದ, ಸೊಪ್ಪನ್ ಕಟ್ಕೊಳ್ತಿದ್ದ, ಆಮೇಲೆ ಆಹಾರದ ಸಂಶೋಧನೆ ಆಯ್ತು, ಅದನ್ ತಿಂದ ಇದನ್ ತಿಂದ, ಆಮೇಲೆ ಬೆಂಕಿಯನ್ನ ಕಂಡುಹಿಡ್ದ, ತಮಗೆ ಯಾವ್ದು ತಿನ್ಲಿಕ್ಕೆ ಬರ್ತದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಳ್ತಕ್ಕಂಥದ್ದಷ್ಟು ಈ ಬುದ್ಧಿಜೀವಿಯಾದಂತ ಮಾನವನಿಂದ ತಿಳ್ಕೊಂಡಿದ್ದೀವಿ. ಬರ್ತಾ ಬರ್ತಾ ಬರ್ತಾ ಬರ್ತಾ ಆವಿಷ್ಕಾರಗಳಾಗ್ತಾ ಬರ್ತವೆ. ಹಾಗೆ ಮನುಷ್ಯ ಹುಟ್ಟಿದ್ದು ಕಾಡಲ್ಲೆಯ, ಜೀವ ವೈವಿಧ್ಯಗಳು ಹುಟ್ಟಿದ್ದು ಕಾಡಲ್ಲೆಯ, ಈ ಸಸ್ಯ ವೈವಿಧ್ಯಗಳು ಹುಟ್ಟಿದ್ದು ಪೂರ್ತಿ ಈ ಭೂಮಿ ಮೇಲೆ. ಹಾಗಾಗಿ ಇದು ಮನುಷ್ಯನಿಗೂ ನಿಸರ್ಗಕ್ಕೂ ಅಥವಾ ಈ ಜೀವ ವೈವಿಧ್ಯಕ್ಕೂ ಎಲ್ಲದಕ್ಕೂ ಒಂದು ಚಕ್ರಗಳು. ಈಗ ಯಾವ ಕಾರಣಕ್ಕೂ ಹುಲಿ ಹುಲ್ಲು ತಿನ್ನೋದಿಲ್ಲ, ಅವು ಮಾಂಸಾಹಾರಗಳೇ, ಅವು ಮಂಗನ್ ಹಿಡಿತವೆ ಅದನ್ನ ಹಿಡಿತವೆ, ಅವರ ಆಹಾರದ ಕ್ರಮಗಳು. ಈ ಮನುಷ್ಯನು ಅಷ್ಟೇ, ಈಗ ಕ್ರಮೇಣ ಕಾಡಿನ ಆಹಾರಗಳನ್ನು ಬಿಟ್ಟು ಇವ ತನ್ನ ಕೃಷಿ ಭೂಮಿಯಲ್ಲಿ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಬೆಳಿಲಿಕ್ಕೆ ಎಲ್ಲಿ ಶುರು ಮಾಡ್ತಾನೆ. ಆವಾಗ ಈ ನಿಸರ್ಗದ ಕೊಡುಗೆ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಈಗ ಇವತ್ತು ಭತ್ತವನ್ನು ನಾವು ಬೆಳೆದ್ವಿ ಹೇಳಾದ್ರೆ ಅದು ತೆನೆ ಬಂದು ಆ ತೆನೆಯ ತುದಿಯಲ್ಲಿ ಇರ್ತಕ್ಕಂಥ ಹೂಗಳು ಗಾಳಿಗೆ ಅದು ಆ ಕಡೆ ಈ ಕಡೆ ಅಲ್ಲಾಡ್ತಾ ಅದು ಪರಾಗಸ್ಪರ್ಶ ಹೊಂದ್ತದೆ. ಅಡಿಕೆಯಲ್ಲಿರ್ತಕ್ಕಂಥ ಸಿಂಗಾರಗಳು, ಹುಳಗಳು, ಜೇನು ಹುಳಗಳು ಹೋಗಿ ಅದನ್ನು ಪರಾಗಸ್ಪರ್ಶ ಮಾಡ್ತವೆ. ಹಾಗಾಗಿ ಮನುಷ್ಯ ಬದುಕಲೇಬೇಕು ಹೇಳ್ತಕ್ಕಂಥ ಆಸೆ ಇದ್ರೆ ಇನ್ನೊಂದು ಎಷ್ಟೋ ವರ್ಷಗಳ ಕಾಲ ಈ ರೀತಿಯ ಅರಣ್ಯ ವೈವಿಧ್ಯ ಇರ್ಬೋದು, ಜೀವ ವೈವಿಧ್ಯ ಇರ್ಬೋದು, ಪ್ರಾಣಿ ವೈವಿಧ್ಯ ಇರ್ಬೋದು, ಸಸ್ಯ ವೈವಿಧ್ಯ ಇರ್ಬೋದು, ಇದನ್ನೆಲ್ಲ ಅವ ಕಾಪಾಡಿಕೊಂಡ್ರೆ ಮಾತ್ರ ಈ ಜಗತ್ತು ಈ ಮನುಷ್ಯ ತಳೆದು ಉಳಿತದೆ. ಕೊಂಡಿಯಾಗಿ ಸುಮ್ಮನೆ ಇದ್ರೆ ಸಾಕು. ಹಾ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾಗ್ತದೆ. ಏನನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ನಾವು ಸಣ್ಣ ಉದಾಹರಣೆ ಹೇಳ್ಬೋದು, ಒಂದು 10-15 ಜಾತಿ ಹಣ್ಣನ್ನು ನಾವು ತಿಂತೇವೆ, ಹಲಸಣ್ಣು, ಮಾವಿನಣ್ಣು, ಅದು ಇದು, ಅದು ಆ ಬೀಜಕ್ಕೆ ಒಂದು ಸೂಕ್ತವಾದಂತಹ ಪ್ರದೇಶವನ್ನ ಕೊಟ್ಟು ನೆಟ್ಟ ಇಟ್ಟ ಹಾಳಾದ್ರೆ ಅದು ತನ್ನಿಂದ ತಾನೇ ಹುಟ್ಟುತ್ತದೆ. ಹಲಸಿನ ಬೀಜ ಇರ್ಬೋದು, ಮಾವಿನ ಬೀಜ ಇರ್ಬೋದು, ಪೇರಲೆ ಬೀಜ ಇರ್ಬೋದು, ನಾವೇ ತಿಂತಕ್ಕಂಥ ಹಣ್ಣುಗಳು. ಹಾಗೆ ಆ ರೀತಿಯ ಒಂದು ವರ್ಷದಲ್ಲಿ ಒಂದು 8, 10, or 15 ದಿವಸ ಈ ರೀತಿ ಒಂದು ಸಣ್ಣ ಸೇವೆ ಮಾಡಿದ್ರೆ ಮನುಷ್ಯ ಯಾಕೆ ಇದರಲ್ಲಿ ವಿರಕ್ತಿ ಹೊಂದ್ತಾನೆ ಕೇಳಿದ್ರೆ, ಹಾ ನಾನಿವತ್ತು ಹಲಸಿನ ಬೀಜ ಹಾಕಿದ್ರೆ ಅದಿನ್ನು 25 ವರ್ಷಕ್ಕಪ್ಪ ಅದು ಕಾಯಿ ಬರೋದು, ಏನು ನಾ ತಿನ್ಬೇಕಾ? ನಮ್ಮ ಮಕ್ಕಳು ಯಾರೋ ತಿನ್ಕೊಂಡು ಹೋಗ್ತಾರೆ, ತಿಂದ್ರೆ ನಮ್ಮ ಮಕ್ಕಳು ತಿಂತಾರೆ, ಮೊಮ್ಮಕ್ಕಳು ತಿಂತಾರೆ, ನನಗೆ ಸಿಗ್ತದ್ಯಾ? ನನಗಿವತ್ತು ಬೇಕಾಗಿರೋದು ಇವತ್ತಿನ ಬದುಕಿನ ತರಾತುರಿಯಲ್ಲಿ ಬೇಕತಕ್ಕಂಥದ್ದು ಒಂದು ಕೆಲಸ ಇಲ್ಲ ಹಣ, ಎರಡರೊಳಗೆ ಒಂದು. ಅದನ್ನು ಅರಸ್ತಾ ಹೋದವಾಗ ಈ ರೀತಿಯ ಮನುಷ್ಯನ ಸ್ವಭಾವ ಬದಲಾಗ್ತಾ ಬರ್ತದೆ. ನೀವು ನಿಮ್ಮ ಎಲ್ಲ ಖುಷಿಯನ್ನ, ಸಂತೋಷವನ್ನ, ಆನಂದವನ್ನ ಮತ್ತೆ ನಿಮ್ಮ ಶಕ್ತಿಯನ್ನ ಈ ಪರಿಸರ ಅಭಿವೃದ್ಧಿಗಾಗಿ, ಎಲ್ಲೂ ಕೆಲವು ಪ್ರಭೇದಗಳು ನಾಶ ಆಗ್ತಾ ಇದಾವು ಅಂತೇಳಿ ಅಂದಾಗೂ ಕೂಡ ಅಲ್ಲಿ ಹೋಗಿ ಬೆಟ್ಟದಲ್ಲಿ ಕಾಡಿನಲ್ಲಿ ಅಲಿದಾಡಿ ಅವುಗಳನ್ನು ಸಂಗ್ರಹಿಸ್ಕೊಂಡು ಬಂದು ಆ ಗಿಡ ಸಸ್ಯಗಳನ್ನಾಗಿ ಮಾಡಿ ಮತ್ತೆ ಬೇರೆದವ್ರಿಗೆ ಕೊಡೋದು, ನೀವೇ ಹಚ್ಚೋದು, ಈ ಒಂದು ಕೈಂಕರ್ಯ, ಈ ಒಂದು ತ್ಯಾಗ, ಅದು ಇದನ್ನ ಮಾಡ್ಬೇಕಂತ ಯಾಕೆ ಅನಿಸ್ತು? ಅದಕ್ಕೆ ನಾವು ಮೂಲತಃ ಕೃಷಿಕರು, ನಮಗೆ ಕೃಷಿ ಅಂದ ತಕ್ಷಣ ಅದರಲ್ಲೂ ಉತ್ತರ ಕನ್ನಡದ ಏರಿಯಾದಲ್ಲಿ ಬೀಳ್ತಕ್ಕಂತಹ ಮಳೆ, ಇದಕ್ಕೆ ಅರಣ್ಯ ಆಶ್ರಯ ಇಲ್ಲದೆ ಇಲ್ಲಿ ಯಾವ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊಟ್ಟಿಗೆಗೆ ಸೊಪ್ಪು ಹಾಕ್ಬೇಕು, ಆ ಸೊಪ್ಪೆ ಸಗಣಿ ಜೊತೆಗೆ ಸೇರಿ ಗೊಬ್ಬರ ತೋಟಕ್ಕೆ ದರ್ಕ್ ತರಬೇಕು, ಹುಲ್ಲು ತರಬೇಕು, ಕರಡ ತರಬೇಕು, ಇಂಥದ್ದೆಲ್ಲ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಬೆಳಗ್ಗೆ ಎದ್ದು ಸೊಪ್ಪು ಕಡಿಲಿಕ್ಕೆ ಹೋಗ್ತಿದ್ವಿ. ಅವಾಗ ನಮ್ಮ ತಂದೆಯವರು ಹೇಳ್ತಿದ್ರು, ಏ ಆ ಗಿಡ ಕಡಿಬೇಡ, ಅದು ಇಂಥ ಜಾತಿ ಗಿಡ, ಓ ಅಲ್ಲೊಂದು ಆ ಬೀಜ ಬಿದ್ದಿದೆ, ಅದು ಇಲ್ಲಿ ತಂದು ಹಾಕು, ಈ ಮುಳ್ಳಿನ ಗಿಡದ ಸಂದಿಗೆ ಹಾಕು, ಅದಲ್ಲೇ ಹುಟ್ಕೊಂಡು ಮೇಲೆ ಹೇಳಿ, ಆ ರೀತಿ ಹೇಳ್ತಾ ಹೇಳ್ತಾ ಬಂದಾಗ ನಾವನ್ನು ಕ್ವಶನ್ ಮಾಡ್ತಿದ್ವಿ, ಅದು ಎಂಥ ಗಿಡ, ಎಂತಕ್ಕೆ ಬರ್ತದೆ, ಯಾವ ಔಷಧಿ ಬರ್ತದೆ, ಅಥವಾ ಅದನ್ನ ಪ್ರಯೋಜನ ಏನು, ಪರಿಣಾಮ ಏನು, ಅದು ಎಷ್ಟು ದಪ್ಪ ಮರ ಆಗ್ಬೋದು, ಮನೆಗೆ ಯಾವ್ದಕ್ಕೆ ಬಳಸ್ತಾರೆ, ಪಕಾಸಿಗೆ ಬಳಸ್ತಾರೋ, ರಿಪ್ಪಿಗೆ ಬಳಸ್ತಾರೋ, ಬಾಗಿಲಿಗೆ ಬಳಸ್ತಾರೋ, ದೇವ್ರ ಪೀಠಕ್ಕೆ ಬಳಸ್ತಾರೋ, ಫರ್ನಿಚರಿಗೆ ಬಳಸ್ತಾರೋ, ಇಂಥದ್ದೆಲ್ಲ ಇದು ಮಾಡ್ತೇವೆ. ಅವ್ರು ಅವಾಗ ಸ್ವಲ್ಪ ಜೋರಾಗಿ ಹೇಳ್ತಿದ್ರು, ನಿಂಗೆ ಅದೆಲ್ಲ ಯಾಕಾ, ನಾ ಹೇಳಿದಷ್ಟು ಮಾಡು ಅಂತ. ಅದನ್ನೇ ಮಾಡ್ತಾ ಮಾಡ್ತಾ ಬರ್ತಾ ಬರ್ತಾ ಹೋದಾಗೆ ಅವತ್ತಿನ ಕಾಲದಲ್ಲಿ ಸಾಕಷ್ಟಿದೆ, ಈಗ ಹೇಳಿದ್ನಲ್ಲ ಹೆಚ್ಚು ಕಡಿಮೆ 32 ಜಾತಿಯ ಕಾಡು ಹಣ್ಣುಗಳಿದ್ದು ಹೇಳ್ತಾಗ ಆ ಹಣ್ಣನ್ನು ಯಥೇಚ್ಛವಾಗಿ ತಿಂತಿದ್ವಿ ನಾವು. ಅವಾಗ ಸ್ವಲ್ಪ ಹಸಿವಿನ ಹುಡುಗರು ಅಂದ ತಕ್ಷಣ ಹಸು ಜಾಸ್ತಿ. ನಾವು ಮನೇಲಿ ಎಷ್ಟು ತಿಂದ್ರು ಉಂಡ್ರು ಕೂಡ ಅಲ್ಲಿ ಮತ್ತೆ ಹೋದ ಕೂಡ ಮತ್ತೆ ತಿನ್ಬೇಕು. ಕುತೂಹಲ ಕೂಡ, ಕುತೂಹಲನೂ ಹೌದು, ಹಸಿವು ಹೌದು, ಮತ್ತೆ ಅದರದ್ದೇ ಆದಂತ ವಿಶಿಷ್ಟ ಒಂದು ರುಚಿ ಸ್ವಾದ ಆಡ್ತಕ್ಕಂಥದ್ದು ಇರ್ತದೆ. ಹಾಗೆ ಅದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಎಷ್ಟೋ ದಿವಸ ನಾವು ಅದನ್ನೇ ಒಂದು ಆಹಾರವಾಗಿ ತಿಂದು, ಇಲ್ಲಪ್ಪ ನಂಗೆ ಇವತ್ತು ಊಟ ಬೇಡ, ಒಂದು ಎರಡು ಜಾಣಿಗೆ ಹಣ್ಣು ತಿಂದ್ಬಿಟ್ಟಿದ್ದೇನೆ ಅಥವಾ ಒಂದು ಸಿದ್ಧ ನೇರಳೆಹಣ್ಣು ತಿಂದ್ಬಿಟ್ಟಿದ್ದೇನೆ ಹೇಳ್ತಕ್ಕಂಥ ಮಟ್ಟಕ್ಕೆ ಬಂದಿತ್ತು. ಈಗೊಂದು 25-30 ವರ್ಷದ 20-25 ವರ್ಷದ ಈಚೆಗೆ ಎಲ್ಲೋ ಒಂದು ಕಡೆ ನಾವು ಅದನ್ನೆಲ್ಲ ಹೀಗೆ ಹಿಂದೆ ಕಳೆದಂಥ ಘಟನೆಗಳನ್ನು ವಿಚಾರ ಮಾಡ್ತಾ ಹೋದಾಗ, ಅರೆ ನಾವು ಈ ನೇರಳೆಹಣ್ಣು ಕೊಯ್ತಿದ್ವಿ, ಆ ನೇರಳೆ ಮರ ಇಲ್ಲ, ತುಂಬ್ರಿ ಹಣ್ಣು ತಿಂತಿದ್ವಿ, ಆ ತುಂಬ್ರಿ ಮರ ಇಲ್ಲ, ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಏಕನಾಯಕನ ಹಣ್ಣು ತಿಂತಿದ್ವಿ, ಆ ಏಕನಾಯಕನ ಹಣ್ಣಿಲ್ಲ, ಎಲ್ಲ ಎಲ್ಲಿಗೆ ಹೋದ್ವು ಅನ್ನುವಂಥ ಪ್ರಶ್ನೆ ಹುಟ್ಟಿದಾಗ, ಅದರ ಜೊತೆಯಲ್ಲಿ ಕಾಡಿನ, ನಾವು ಈ ಕಾಡಿನ ಮಧ್ಯದಲ್ಲೇ ಇರೋ ಕಾರಣದಿಂದ ಪ್ರತಿ ದಿವಸ ಶಾಲೆಗೆ ನಡ್ಕೊಂಡು ಹೋಗೋದು, ಆ ನಡ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿಂದ 1.5-2 ಕಿಲೋಮೀಟರ್ ಶಾಲೆಗೆ ಹೋಗುವಂಥ ಒಂದು ರಸ್ತೆಯಲ್ಲಿ, ಕಾಡಿನ ಹಾದಿಯಲ್ಲಿ ಸಾಮಾನ್ಯ ಒಂದು 75-80-125 ಜಾತಿಯ ಪ್ರಭೇದದ ಗಿಡಗಳ ಅಕ್ಕಪಕ್ಕದಲ್ಲಿ ಹುಟ್ಕೊಂಡಿರ್ತವೆ. ನಾವು ಪ್ರತಿ ದಿವಸ ಅದನ್ನು ನೋಡ್ತಿದ್ವಿ, ಅರೆ ಈಗಷ್ಟೇ ಮಳೆ ಬಿತ್ತಲ್ಲ, ಎಷ್ಟು ಬೇಗ ಆ ಗಿಡ ದೊಡ್ಡಾಯ್ತು, ಅದು ಏನು, ಯಾಕೆ ಎಷ್ಟು ದೊಡ್ಡಾಯ್ತು, ಹಾಗೆ ಬೇಸಿಗೆ ಬಿದ್ದುಕೊಳ್ಳ ಸತ್ತಲ್ಲ, ಹೀಗೆ ನೇರ್ಲು, ಮತ್ತಿ, ಹುನಾಲು, ಬೂರ್ಲು, ರಂಜಲು, ಹೊನಗಲು, ತಾರಿ, ಹೊನ್ನೆ ಇಂಥದ್ದೆಲ್ಲ ಆ ಮರಗಳ ರಸ್ತೆ ಪಕ್ಕದಲ್ಲಿ ಇರುವಾಗ ಯಾರೋ ಒಬ್ರು ಹೀಗೆ ನಿಂಗೆ ಎಲ್ಲಿ ಸಿಕ್ಕಿದ್ರು ಅವರು ಅಂದ್ರೆ ಈ ಎದುರ ರಸ್ತೆಯಲ್ಲಿ ಓಡಾಡುವಾಗ ಎದುರ ಬದ್ರ ಸಿಕ್ಕಿದ್ರಲ್ಲ, ಅವಾಗ ನಾವು ಬಂದು ಹೇಳ್ತಿದ್ವಿ ಅಲ್ಲಿ ಹೊನ್ನೆ ಮರ ಇತ್ತಲ್ಲ, ಆ ಹೊನ್ನೆ ಮರದ ಹತ್ರಕ್ಕೆ ನಾನು ಹಿಂಗೆ ಬರೋದಕ್ಕೆ ಅವ ಎದರಿಂದ ಬಂದ. ಮತ್ತೊಂದು ದಿವಸ ಬೇರೆ ಜಾಗ ಹೇಳ್ತಿದ್ವಿ, ಅವ ಇವತ್ತು ಎಲ್ಲಿ ಸಿಕ್ಕ, ಕಟ್ಟಿಗೆಯವರ ಹತ್ಕೊಂಡು ಹೋಗ್ತಕ್ಕಂಥ ಈರ ಎಲ್ಲಿ ಸಿಕ್ಕ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ಬೂರ್ಲ ಮರ ಅಂತ ಇದೆಯಲ್ಲ, ಆ ಬೂರ್ಲ ಮರನ ಹತ್ರ ಸಿಕ್ಕಿದ್ದ. ಯಾಕೆಂದ್ರೆ ಅವೆಲ್ಲ ಒಂದು ತಾಕಗಳು, ಗುತ್ತುಗಳು. ಈಗ ಯಾಕೆಂದ್ರೆ ನಾವು ಅವತ್ತು ಅವ ಎಲ್ಲಿ ಸಿಕ್ಕಿದ್ದ ಅಂತ ಕೇಳಿದ್ರೆ, ಇಲ್ಲಪ್ಪ 25 ಮೀಟರ್ಗೆ ಅವ್ನು ಸಿಕ್ಕಿದ್ದಾಳು, ನಾವು ಟೇಪ್ ಹಿಡ್ಕೊಂಡು ಹೋಗ್ತವ, ಏನಿಲ್ಲ ಆ ಮರ ಹೇಳ್ತಕ್ಕಂಥದ್ದು ಅಲ್ಲಿ ನಮಗೆ ಸಾಕ್ಷಿಭೂತವಾಗಿ ನಿಲ್ತದೆ. ಆ ರೀತಿಯಲ್ಲಿ ಸಸ್ಯ ಪ್ರಭೇದಗಳು ನಮಗೆ ಇವತ್ತು ಕಂಠಸ್ಥ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಸಸ್ಯಗಳ ಪ್ರಭೇದಗಳನ್ನು ಕೂಡ ನಾವು ಅವಾಗಲೇ ಅವಾಗಲೇ ಗುರುತಿಸ್ತಾ ಗುರುತಿಸ್ತಾ ಗುರುತಿಸ್ತಾ ಒಂದು 15-20 ವರ್ಷದ ಈಚೆಗೆ ಅದನ್ನೆಲ್ಲ ನೋಡಿದಾಗ ಎಲ್ಲ ಮಾಯ ಆಗ್ತಾ ಇದೆ. ಮತ್ತೆ ಈ ಅರಣ್ಯೀಕರಣದ ಕುರಿತಾಗಿ ಎಷ್ಟೇ ಅರಣ್ಯ ಇಲಾಖೆಯವರು ಕೆಲಸ ಮಾಡಿದ್ರು, ಶಕ್ತಿ ಮೀರಿ ಕೆಲಸ ಮಾಡ್ತಾರೆ, 100ಕ್ಕೆ 100 ಅವ್ರ ಹತ್ರ ಅದನ್ನ ಯಶಸ್ಸನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅವ್ರಿಗೆ ಅವ್ರದ್ದೇ ಆದಂಥ ಕೆಲವು ಕಾನೂನಿನ ತೊಡಕಿರ್ತದೆ, ಕೆಲವೊಂದಿಷ್ಟು ಬೀಜಗಳನ್ನು ಆ ಸಮಯದಲ್ಲಿ ಸಂಗ್ರಹ ಮಾಡಲಿಕ್ಕೆ ಅನುಕೂಲತೆ ಇರೋದಿಲ್ಲ. ಯಾವುದೋ ಒಂದಿಷ್ಟು ಬೀಜಗಳನ್ನು ಸಂಗ್ರಹ ಮಾಡಿದರೂ ಕೂಡ ಅದು ಯಾಕೆ ನಮ್ಮಲ್ಲಿ ಹುಟ್ಟುತ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ಸಮಸ್ಯೆಯಾಗಿ ಅವರಿಗೆ ಆಗ್ತದೆ. ಆ ಮಟ್ಟಿಗೆ ಅವರು ತುಂಬ ಕಷ್ಟಪಡ್ತಾರೆ ಆ ಪ್ರಭೇದವನ್ನು ಮಾಡಬೇಕು ಅಂತ. ಅದು ನಾನು ಮಾತ್ರ ಈಗೇನಾದರೂ ಒಂದು ಮಾಡಬೇಕು ಅಂತ ಕಂಡ್ರೆ ಹೋದೆ, ಮರ ನೋಡಿದೆ, ಅದು ಯಾವಾಗ ಹೂ ಆಗ್ತದೆ, ಮತ್ತೆ ಹೋದೆ ಫೋಟೋಗ್ರಫಿ ಮಾಡಿದೆ, ಯಾವಾಗ ಬೀಜ ಆಯ್ತು ಹೋದೆ ಮತ್ತೆ ಫೋಟೋಗ್ರಫಿ ಮಾಡಿದೆ, ಯಾವಾಗ ಬಿತ್ತು ತಂದ ಮೇಲೆ ಅದನ್ನ ಸೂಕ್ಷ್ಮವಾಗಿ ಇಲ್ಲಿ ನೋಡೋದು, ಇದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಅಲ್ಲಿ ಇದು ಮೊಳಕೆ ಬರೆಸಬಹುದು ಹೇಳ್ತಕ್ಕಂತ ಫಸ್ಟ್ ವಿಚಾರ ಮಾಡೋದು ನಾನು ಆ ಥೇರಿಯಲ್ಲಿ. ಇಲ್ಲ ಇದು ಸಹಜವಾಗಿ ಆಗ್ತದೆ ಹೇಳಾದ್ರೆ, ಯಾವ ಗಿಡದ ಬೀಜವನ್ನು ಆರಿಸ್ಕೊ ಬಂದಿದ್ದೀನಾ ಅಲ್ಲಿರ್ತಕ್ಕಂತ ಸುತ್ತಮುತ್ತಲಿನ ಭೂಪ್ರದೇಶದ ಒಂದು ಚಹರೆಯನ್ನು ನಾನು ನೋಡ್ತೇನೆ. ಇದು ಬೈಲಲ್ಲ ಆಗ್ತಕ್ಕಂಥದ್ದೋ, ಅತ್ಯಂತ ನೆರಳಲ್ಲ ಆಗ್ತಕ್ಕಂಥದ್ದೋ, ಅಥವಾ ಥಿಕ್ ಫಾರೆಸ್ಟ್ನಲ್ಲಿ ಆಗ್ತಕ್ಕಂಥದ್ದೋ ಹೇಳ್ತಕ್ಕಂಥದ್ದು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅದೇ ಬೀಜ ತಗೊಂಡೋಗಿ ಅದಕ್ಕೆ ಸೂಕ್ತವಾದಂಥ ಪ್ರದೇಶದ ಇನ್ನೊಂದು ಗುಡ್ಡದ ಮೇಲೋ ಅಥವಾ ಫುಲ್ ಫಾರೆಸ್ಟಲ್ಲೋ ಅಥವಾ ನೀರಿರ್ತಕ್ಕಂಥ ಪ್ರದೇಶದಲ್ಲ ಬಿತ್ತಿದಾಗ ಅದೆಲ್ಲ ಆಟೋಮೆಟಿಕ್ಲಿ ಮತ್ತೆ ಆಗ್ಬಿಡ್ತದೆ. ಈಗ ಒಂದು ಸಣ್ಣ ಉದಾಹರಣೆ ಅಂತಂದರೆ, ಅಣುಲೆ, ನೆಲ್ಲಿ, ಬಿಕ್ಕೆ, ನಂದಿ, ಈ ಬೆಟ್ಟದ ಹೊನ್ನೆ ಇಂಥದ್ದೇ ಯಾವ ಗಿಡಗಳು ಅತಿಯಾದಂಥ ಥಿಕ್ ಫಾರೆಸ್ಟ್ನೊಳಗೆ ಆಗೋದೇ ಇಲ್ಲ, ಅದು ಅಕಸ್ಮಾತ್ ಆದರೂ ಫಲ ಬರೋದಿಲ್ಲ. ಯಾಕೆಂದರೆ ಇಲ್ಲಿದೆ ಬಿಕ್ಕೆ ಗುಡ್ಡ ಅಂತಂದರೆ ಆ ಬಿಕ್ಕೆ ಗುಡ್ಡ ಆಳ್ತಕ್ಕಂಥದ್ರಲ್ಲಿ ಅಲ್ಲಿ ಮತ್ತೇನೂ ಇಲ್ಲ, ಒಂದಿಷ್ಟು ಹುಲ್ಲು ಬೆಳೀತದೆ ಮಳೆಗಾಲದಲ್ಲಿ, ಬಿಕ್ಕೆ ಗಿಡಗಳಿರ್ತವೆ. ಅಲ್ಲೇ ನಾವು ಒಂದಿಷ್ಟು ಫಾರೆಸ್ಟ್ ಮಾಡಬೇಕಳ್ಳಿ, ಯಾವುದೋ ಒಂದು ಜಾತಿ ಒಂದಿಷ್ಟು ಗಿಡಗಳನ್ನು ತಗೊಂಡು ಹಾಕಿ ನೆಟ್ಟು ದೊಡ್ಡ ಫಾರೆಸ್ಟ್ ಮಾಡಿಬಿಟ್ರೆ ಆ ಸಂತತಿ ಹೋಗ್ಬಿಡ್ತದೆ, ಅಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನನ್ನ ಸ್ವಂತ ಅನುಭವ, ನಾವು 25-30 ವರ್ಷದಿಂದ ಹೊನ್ನೆ ಗಿಡಗಳನ್ನು ಬೀಜ ಮಾಡಿ ಸಸಿ ಮಾಡಿ ಈ ಕಡೆ ನಮ್ಮ ಈ ಕಡೆ ಜಾಗದಲ್ಲೆಲ್ಲ ನೆಟ್ಟು ನೆಟ್ಟು ನೆಟ್ಟು ನೆಟ್ಟು ಮೊದಲಿಗಿರ್ತಕ್ಕಂಥ ಥಿಕ್ ಫಾರೆಸ್ಟ್ ಪ್ರಾರಂಭ ಆಗೋಯ್ತು, ಫಾರೆಸ್ಟ್ ಜಾಸ್ತಿ ಆಯಿತು. ಬರೀ ಹೊನ್ನೆ ಬೀಜ ಹಾಕಿದ್ದಕ್ಕಷ್ಟೇ ಅಲ್ಲ, ಅದ್ರ ಜೊತೆ ಬೇರೆ ಬೇರೆ ಜಾತಿಗಳನ್ನು ನಾವು ಬೆಳೆಸಿಬಿಟ್ಟಿವಿ. ಆ ಬೆಳೆಸಿದಾಗ ಏನಾಯ್ತು ಕೇಳಿದ್ರೆ ಅದಕ್ಕೆ ಸಾಮೂಹಿಕವಾದಂಥ ರೋಗ ಅಟ್ಯಾಕ್ ಆಗ್ಬಿಡ್ತು. ಸುಮಾರು 150-200 ಹೊನ್ನೆ ಮರಗಳು ಇವತ್ತು ನಮ್ಮ ಏರಿಯಾದಲ್ಲಿ 3 ವರ್ಷದಿಂದ ಸಹಜವಾಗಿ ಸತ್ತಿದ್ದಾವೆ. ಅಂದ್ರೆ ಏಕ ಬೆಳೆ ಪದ್ಧತಿ ಒಳಗೆ ರೋಗ ಕೀಟಗಳು ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ಸಸ್ಯ ವೈವಿಧ್ಯವನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಸರ್ಗನೇ. ಅದಕ್ಕೆ ಯಾವ್ದು ಬೇಕೋ ಅದಕ್ಕೆ ಗೊತ್ತಿದೆ, ಎಲ್ಲಿ ಮೊಳಕೆ ಬರ್ಸ್ಬೇಕು ಅದಕ್ಕೂ ಗೊತ್ತಿದೆ, ಅದು ಮೊಳಕೆ ಬರ್ಸುತ್ತೆ, ಹುಲ್ಸಾಗಿ ಬೆಳೆಸುತ್ತೆ, ಅದಕ್ಕೆ ತಂಪು ಬೇಕು, ಎಲ್ಲಿ ಬೇಕು ಅಲ್ಲೇ ಬೆಳೆಸುತ್ತೆ, ಮತ್ತೆ ಗಿಡಗಳು ಕೂಡ ಅಲ್ಲೇ ಹುಟ್ಟುತ್ತವೆ, ಬೇರೆ ಕಡೆ ಬಿದ್ದಿದ್ದು ಹುಟ್ಟಲಿಕ್ಕೆ. ಹಾಗಾಗಿ ಬೆಳೆ ವೈವಿಧ್ಯತೆ ಇದ್ದಷ್ಟು, ಈ ರೀತಿಯಾಗಿ ನೀವು ಹೇಳಿದ್ರಲ್ಲ ಆ ಗಿಡಗಳು ಸತ್ವು ಅಂತೇಳಿ, ವೈವಿಧ್ಯತೆ ಇದ್ದಾಗ ಆ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ. ಹಾ, ವೈವಿಧ್ಯತೆಗಳು ಬೇಕು ಬೇಡ ಅಂತಲ್ಲ, ಆದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಸಣ್ಣ ಉದಾಹರಣೆ ಅಂತಂದ್ರೆ, ಬೈಲ್ಸಿ ಮೇಲೆ ಬೆಳೀತಕ್ಕಂಥ ಕೈಬೇವಿನ ಗಿಡನ ಅತಿ ಎತ್ತರ ಪ್ರದೇಶದಲ್ಲಿ, ಸುತ್ತಮುತ್ತಲು ಎಲ್ಲೂ ಮರಗಳೇ ಇಲ್ದಿದ್ದಂತ ಪ್ರದೇಶದಲ್ಲಿ, ಕಲ್ಲು ಇರ್ತಕ್ಕಂಥ ಜಾಗದಲ್ಲಿ ಅದನ್ನ ನೆಟ್ಟರೆ ನಮ್ಮಲ್ಲೂ ನಾವು ಮಲೆನಾಡಲ್ಲಿ ಕೈಬೇವು ಬೆಳಿಬಹುದು. ನಾನು ಈ ಅಂದ್ರೆ ಉದಾಹರಣೆಗೆ ಅಂತ ಒಂದು 4-5 ಗಿಡ ಮಾಡಿದ್ದೀನಿ, 5 ವರ್ಷ ಆಯ್ತು ಇನ್ನು ಸತ್ತಿಲ್ಲ. ಅಲ್ಲಿ ಬೀಳುವ ಮಳೆ ಪ್ರಮಾಣಕ್ಕೆ ಇಬ್ಬನಿ ಟೈಪ್ ಅಲ್ಲಿ ಮಳೆ ಬೀಳ್ತದೆ. ಇಲ್ಲಿ ಅತ್ಯಂತವಾಗಿ ಜಾಸ್ತಿ ಮಳೆ ಬೀಳೋದ್ರಿಂದ ಆ ಎಲೆಗಳು ಮಳೆ ಬಿದ್ದ ತಕ್ಷಣ ಕೊಳಿಲಿಕ್ಕೆ ಶುರು ಆಗ್ಬಿಡ್ತದೆ. ಆದರೆ ಅದೇ ವಿಶೇಷತೆ ನೆಲ್ಲಿ ಗಿಡಕ್ಕೂ ಇದೆ, ಅಂಡ್ಲೆ ಗಿಡಕ್ಕೂ ಇದೆ, ಬಿಕ್ಕೆ ಹಣ್ಣಿನ ಗಿಡಕ್ಕೂ ಇದೆ, ಈ ಬೇವಿನ ಗಿಡಕ್ಕೂ ಇದೆ. ಹಾಗಾಗಿ ಒಂದು ಗಿಡವನ್ನು ನಾವು ತೆಂಡ್ ಮಾಡ್ತವೇಳಾದ್ರೆ ಅಲ್ಲಿಯ ಭೂ ಪ್ರದೇಶದ ಸೂಕ್ಷ್ಮತೆಯನ್ನು ಅರ್ಥಗಂಡ್ರೆ ಮಾತ್ರ ಇಲ್ಲಿ ನಾವು ಮಾಡ್ಬೋದು. ಈಗ ಅದೇ ಈ ರಾಮಪತ್ರಿಕಾಯಿ ಅಂತ ಇಟ್ಕೊಳ್ಳಿ, ಅದನ್ನ ಯಾವುದೋ ನಾ ಬೈಲಲ್ಲಿ ತಂದು ನೆಟ್ಟು ನಂಗೆ ಮನೆ ಬಾಗಿಲಲ್ಲಿ ಚೆಂದ ಕಾಣಬೇಕು ಅಂದ್ರೆ ಅದು ಯಾವ ಕಾರಣಕ್ಕೂ ಆಗೋದಿಲ್ಲ. ಬೆತ್ತ ಬೈಲಲ್ಲಿ ಬಟ್ಟರೆ ಬರೋದಿಲ್ಲ, ಅದು ಯಾವುದೋ ಒಂದು ತಿಕ್ಕ ಫಾರೆಸ್ಟಿನ ಅತಿ ತಂಪು ಏರಿಯಾದಲ್ಲಿ ಯಾವುದೋ ಒಂದು ಆಶ್ರಯ ಇಟ್ಕೊಂಡು ಅದು ಬೆಳೀತದೆ. ಅದನ್ನು ಕೂಡ ನಾ ಮಾಡಿದ್ದೀನಿ. ಈಗ ಅದೇ ರೀತಿಯಲ್ಲಿ ಹಾಗೆ ಹೇಳ್ತಾ ಹೋದ್ರೆ ಆ ರೀತಿಯ ಸೂಕ್ಷ್ಮವಾದಂತ ಗಿಡಗಳನ್ನು ನಾನು ಬೇಕಾದಷ್ಟು ಮಾಡಿದೆ. ಇಷ್ಟೆಲ್ಲ ಗಿಡಗಳನ್ನ ತಂದಿದ್ದು ಮತ್ತೆ ಅಳಿವಿನ ಅಂಚಿನಲ್ಲಿ ಇರುವಂತಹ ಸಸ್ಯ ಪ್ರಭೇದಗಳನ್ನ ನೀವು ಮತ್ತೆ ಅವ್ಕ ಜೀವ ಕೊಡಬೇಕು, ಅದಕ್ಕೊಂದು ತಾಕ್ ಕೊಡಬೇಕು, ಅವ್ನು ಬೆಳೆಸಬೇಕು, ಯಾವ್ಯಾವ ಮಾಡಿದಿರಿ ಅಂದಂಗೆ ಅಂದಾಜು? ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಬರ್ಕ್ ಬಾಳೆ, ಈ ದಾರು ಹರಿದ್ರ, ಆಮೇಲೆ ದೇವದಾರು, ಆಮೇಲೆ ಪುತ್ರಂಜೀವಿ, ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಇದು ಗುಳುಮಾವು, ಗಂಧಗಾರಿಗೆ, ಹೀಗಿದೆ. ಈ ಕಾಡಿನ ಹಣ್ಣಿನ ಪ್ರಭೇದದಲ್ಲೇ ಈಗ ಸಂಪಿಗೆ ಹಣ್ಣು ಇರ್ಬೋದು, ಬರ್ಕ್ ಬಾಳೆ ಇರ್ಬೋದು, ಜಾಣಿಗೆ ಇರ್ಬೋದು, ಅಂಕೋಲೆ ಇರ್ಬೋದು, ಹೀಗೆ ಇವೆಲ್ಲ ಕೆಲವೊಂದಿಷ್ಟು ಹಣ್ಣಿನ ಪ್ರಭೇದಗಳು ಇವೆ, ಔಷಧೀಯ ಪ್ರಭೇದಗಳು ಇವೆ. ಸಹಜವಾಗಿ ಕಾಡಿನಲ್ಲಿರ್ತಕ್ಕಂಥ ಒಂದು ಸಸ್ಯ ಪ್ರಭೇದಗಳು ಕೂಡ ಇದೆ. ಅಂತ ಗಿಡಗಳನ್ನ ಈಗ ನೆಟ್ಟಿದಿರಿ, ಎಷ್ಟು ಸಾರಿ ಸಾಕಷ್ಟು ಬೆಳೆದಿದ್ದವು? ಹೌದು. ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್ ರೇಟ್ ಅಂತೀವಂತೀವಲ್ಲ, ಸಕ್ಸಸ್ ರೇಟ್ ಅಂತಂದ್ರೆ ನಾನು ಸ್ವತಃ ಸ್ವಂತ ಕೆಲಸ ಮಾಡಿ ಸ್ವಂತ ಅನುಭವ ತಗೊಂಡು ಮಾಡಿರೋದ್ರಿಂದ ನಾನು ಎಷ್ಟು ಗಿಡ ನೆಟ್ಟಿದ್ದೇನೋ ಅದರಲ್ಲಿ 80% ಗಿಡಗಳು ಈಗಾಗಲೇ ಅಷ್ಟು ಯಶಸ್ಸನ್ನು ಕಂಡಿದೆ. ಆ 80% ಗಿಡಗಳು ಅಷ್ಟು ಯಶಸ್ಸು ಕಾಣಲಿಕ್ಕೆ ಕಾರಣ ಏನು ಕೇಳಿದೆ, ಅದರ ಮೂಲ ತತ್ವವನ್ನು ನಾನು ಕಂಡಿಡ್ಕೋತೇನೆ. ಈಗ ದೇವದಾರಿ ಅಂತ ಇಟ್ಕೊಳ್ಳಿ, ದೇವದಾರಿ ಪಶ್ಚಿಮ ಘಟ್ಟದ ಯಾವುದೋ ಒಂದು ತಪ್ಪಲಲ್ಲಿ ಅತ್ಯಂತ ತಿಕ್ಕ ಫಾರೆಸ್ಟ್ನಲ್ಲಿ ಬೆಳೀತದೆ ಅದು. ಅದಕ್ಕೆ ಅದರ ಸೂಕ್ಷ್ಮ ಅದೇ ಜಾತಿ ಗಿಡಗಳನ್ನು ನಾನು 15 ವರ್ಷದ ಹಿಂದೆ 8-10 ತಂದು ನೆಟ್ಟು 5-6 ವರ್ಷ ನಾನು ಕೊಂದು ಹಾಕಿದ್ದೇನೆ ಇದೇ ಜಾಗದಲ್ಲಿ. ಅದು ಯಾಕೆ ಸಾಯ್ತು ಹೇಳತಕ್ಕಂತ ಕುತೂಹಲ ನಮ್ಮಲ್ಲಿ ಹುಟ್ಟಿದಾಗ ಅಲ್ಲಿ ಹೋಗಿ ಅದನ್ನ ಅಧ್ಯಯನ ಮಾಡ್ತೇನೆ. ಅಲ್ಲಿ ಬೀಳೋ ಮಳೆ ಪ್ರಮಾಣ, ಕಾಡಿನ ತಂಪು, ಆರ್ದ್ರತೆ, ಆಮೇಲೆ ಅದಕ್ಕೆ ಇನ್ನೊಂದು ಅತ್ಯಂತ ಸೂಕ್ಷ್ಮತೆ ಅಂದ್ರೆ ಪಶ್ಚಿಮದಿಂದ ಬೀಳ್ತಕ್ಕಂತ ಬಿಸಿಲು ಅದಕ್ಕೆ ಬೀಳಬಾರ್ದು, ಪೂರ್ವದಿಂದ ಬೆಳಕು ಬಿಸಿಲು ಬೇಕು. ಅದಕ್ಕೆ ಬಿದ್ದಂತ ಮಳೆಯ ನೀರು ಬುಡದಲ್ಲಿ ನಿಲ್ಲಬಾರ್ದು, ಹರಿದು ಹೋಗ್ಬೇಕು, ಇಳಿಜಾರು ಇರಬೇಕು. ಆ ಇಳಿಜಾರು ಯಾವ ಬದಿಗಿರ್ಬೇಕು ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಆ ನೀರು ಹರಿಬೇಕು ಅಥವಾ ಉತ್ತರ ದಿಕ್ಕಿನಲ್ಲಿ ಆ ಗುಡ್ಡೆಯ ನೀರು ಹರಿತಾ ಇರಬೇಕು. ಪಶ್ಚಿಮ ಎತ್ತರ ಇರಬೇಕು, ನೀರು ನಿಲ್ಲಬಾರ್ದು, ಪಶ್ಚಿಮದ ಬಿಸಿಲು ಅದಕ್ಕೆ ಹೊಡಿಬಾರ್ದು. ಅಂಥ ಪರ್ಟಿಕ್ಯುಲರ್ ಜಾಗದಲ್ಲೇ ಬೆಳೀತಕ್ಕಂಥ ದೇವದಾರಿಯನ್ನು 6 ವರ್ಷದ ಹಿಂದೆಯೇ ನಮ್ಮಲ್ಲಿ ನಾನು ತಂದು ನೆಟ್ 5-6 ಗಿಡಗಳನ್ನು, ಓಹೋ ಇದು ಇದರ ಮಹತ್ವ ಅಂತ ತಿಳ್ಕೊಂಡು ಆಮೇಲೆ ಮತ್ತೆ ಪುನಃ ಕಳೆದ ವರ್ಷ ಕಾಡಿಗೆ ಹೋಗಿ 50 ಬೀಜಗಳನ್ನು ಸಂಗ್ರಹ ಮಾಡಿ ಇವತ್ತು 50 ಗಿಡ ಮಾಡಿ ಅದನ್ನು ನೆಡ್ತಾ ಇದೆ. ಆ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಗಿಡನೂ ಮಾಡಬಹುದು, ಕಾಡನ್ನು ಬೆಳೆಸಬಹುದು. ಈ ಒಂದು ವಿದ್ಯೆ ನೀವು ಕಷ್ಟಪಟ್ಟು ಕಲ್ತೀರಿ, ಬೇರೆದವರಿಗೂ ಕೂಡ ಧಾರೆ ಏರಿಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು, ಸಾಧ್ಯತೆ ಇದೆಯಾ? ಇದೆ ಇದೆ ಇದೆ, ಅದನ್ನ ಕೊಡ್ಲೇಬೇಕು. ಯಾಕೆಂದ್ರೆ ಒಂದು ವಿಷಯ ಯಾವುದೇ ವಿಷಯಗಳಿರಲಿ ಒಂದು ತಲೆಯಿಂದ ಇನ್ನೊಂದು ತಲೆಮಾರಿಗೆ ಹರಿದು ಬಂದ್ರೆ ಮಾತ್ರ ಅದಕ್ಕೊಂದು ಸಂಸ್ಕೃತಿ ಅಂತ ಇರ್ತದೆ. ಆ ಸಂಸ್ಕೃತಿಯನ್ನು ಯಾವ ಕಾರಣಕ್ಕೂ ಕಟ್ ಮಾಡಬಾರ್ದು. ಮುಂದಿನ ತಲೆಮಾರಿಗೆ ಕೊಡ್ತಾ ಹೋದ್ರೆ ಅದು ಅವರಲ್ಲಿ ಯಾವುದೋ ಒಂದಿಷ್ಟು ಟೈಮ್ನಲ್ಲಿ ಅವರು ಉದ್ಯೋಗ ಮಾಡಬಹುದು, ಅಕಸ್ಮಾತ್ ಸರ್ಕಾರಿ ನೌಕರಿ ಮಾಡಬಹುದು, ಅವರು ಶಿಕ್ಷಕರಾಗಬಹುದು, ಅದನ್ನೆಲ್ಲ ಮುಗಿಸಿದ ತಕ್ಷಣ ಅವ್ರ ನಿವೃತ್ತಿ ಜೀವನದಲ್ಲಿ ಈ ವಿಷಯ ನೆನಪಾದಾಗ ಮತ್ತೆ ಪುನಃ ಇದಕ್ಕೆ ಬರ್ತಾರೆ ಅವರು. ಇವತ್ತು ಅವನೇನೋ ITಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅವನಿಗೆ ಈ ಬೀಜ ಸುದ್ದಿ ಹೇಳಿ ಏನು ಪ್ರಯೋಜನ ಹೇಳಿ ನಾವು ತಿಳ್ಕೊಂಡ್ರೆ, ಅಕಸ್ಮಾತ್ ಅವನು ಕೇಳಿ ತಿಳ್ಕೊಂಡಾಳಾದ್ರೆ ಇನ್ನು 20 ವರ್ಷಕ್ಕೆ ಅವನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬಹುದಲ್ಲ ಆ ವಿಷಯನ. ಹಾಗೆ ಯಾರು ಯಾವ ವಿಷಯವನ್ನ ಸಲಹೆಯನ್ನು ಕೇಳಿದ್ರು ಕೂಡ ನಾವು ಸಹಜವಾಗಿ ಹೇಳಿ ಅವ್ರಿಗೆ ಕಲಿಸ್ಕೊಟ್ಟು ಉತ್ತಮವಾದಂತಹ ಮಾರ್ಗದಲ್ಲಿ ಕಳಿಸೋದು ಒಳ್ಳೆ ಕೆಲಸ ಅಂತ ನಮ್ಮ ಅನಿಸಿಕೆ. ನಿಮ್ಮ ತೆರೆದ ಮನಸ್ಸು, ಹಿರಿಯರಿಂದ ಕಲ್ತೀರಿ, ಅಪ್ಪನಿಂದ ಕಲ್ತೀರಿ, ಅವನಿಂದ ಕಲ್ತೀರಿ, ಮತ್ತೆ ಗೆಳೆಯರಿಂದ ಕಲ್ತೀರಿ, ಅಥವಾ ಅಧಿಕಾರಿಗಳು, ವಿಜ್ಞಾನಿಗಳು, ಎಲ್ಲರಿಂದನೂ ಕೂಡ ಕಲ್ಕೊಂತ ಬಂದಿದ್ರಿ ಒಂದು ಹಂತಕ್ಕೆ. ಅದು ಅಲ್ಲದೆ ಇವತ್ತು ಇಂಟರ್ನೆಟ್ ಇದೆ, ಬೇರೆ ಬೇರೆ ಮೂಲಗಳಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವೆಲ್ಲ ಮೂಲ ಬಳಸ್ಕೊಂಡಿರಿ ಅನ್ಸುತ್ತೆ. ಇಲ್ಲ, ನಾನು ಯಾವುದೇ ಕೆಲವೊಂದಿಷ್ಟು ಪುಸ್ತಕಗಳನ್ನು ಓದೋ ಹವ್ಯಾಸ ಇದೆ. ಈ ಕುರಿತಾಗಿ ಯಾರಿಗಾರು ಆಸಕ್ತಿ ಇದೆ ಅಂತಂದ್ರೆ ಅವ್ರ ಜೊತೆ ಬೆರೀತಕ್ಕಂಥ ಹವ್ಯಾಸ ಇದೆ. ಮತ್ತೆ ಸ್ವತಂತ್ರವಾಗಿ ನಾನು ಇದನ್ನ ಕುತ್ಕೊಂಡು ವಿಚಾರ ಮಾಡಿ ಇದು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಹೇಳ್ತಕ್ಕಂಥ ಒಂದು ಕೆಲವೊಂದಿಷ್ಟು ವಿಷಯದಲ್ಲಿ ಇದಮ್ ಇತ್ತಮ್ ಹೇಳ್ತಕ್ಕಂಥದ್ದು ನಾನೇ ಸ್ವಂತ ನನ್ನ ಮನೆಯ ಪಾಠಶಾಲೆ ಅಥವಾ ಇದೇ ನನ್ನ ಪ್ರಯೋಗದ ಲ್ಯಾಬ್ ಇಲ್ಲೇ ನಾನು ಕಂಡುಹಿಡ್ಕೊಂಡಿದ್ದೇನೆ. ಇವತ್ತು ನೀವು ಇಷ್ಟೆಲ್ಲ ಪ್ರೀತಿ ಹಾಕಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಸಂದೇಶ ಏನು? ಜನಕ್ಕೆ ಸಂದೇಶ ಅಂತಂದರೆ ಅದೇ ಈಗ ಇದು ನಾವು ಪರಿಸರ ಇರ್ಬೋದು ನಿಸರ್ಗ ಇರ್ಬೋದು ಎಷ್ಟೋ ತಲೆಮಾರುಗಳಿಂದ ನಾವು ಇಲ್ಲಿ ಬದುಕಿ ಬಂದಿದ್ದೇವೆ. ಅದು ಯಾವ ವಿಷಯಗಳು ಯಾವ ಸಂಸ್ಕೃತಿಗಳು ಯಾವುದು ನಮಗೆ ಹೆಂಗೆ ತಲೆಮಾರಿಂದ ತಲೆಮಾರಿಗೆ ಹೇಗೆ ಹರಿತಾ ಈಗ ನಮ್ಮವರೆಗಿದೆಯೋ ಇದನ್ನು ಮುಂದಿನ ತಲೆಮಾರಿಗೂ ಕೂಡ ನಾವು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಿ ಅಥವಾ ಅವರಿಗೆ ಒಂದು ಅಧ್ಯಯನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ಬೆಳೆಸ್ತಕ್ಕಂಥ ಒಂದು ಪ್ರೋತ್ಸಾಹದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರು ಅಥವಾ ಒಂದು ಬರಹಗಳನ್ನು ಕೊಟ್ಟರು ಅಥವಾ ಒಂದು ಪ್ರಾತ್ಯಕ್ಷಿಕತೆಗಳನ್ನು ಮಾಡಿದಾಗ ಅಥವಾ ಅವ್ರು ಕೇಳಿದಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೊಟ್ಟಾಗ ಅವರು ಅದನ್ನು ಮಾಡ್ಕೋತಾ ಹೋಗ್ಬಿಟ್ರೆ ಈ ಅವತ್ತಿಂದ ಹೇಗೆ ಹರಿತಾ ಇದೆ ಇದು ಮುಂದೆ ಪುನಃ ಮತ್ತೆ ಹೀಗೆ ಹರಿತಾ ಮುಂದೆ ಹೋಗ್ತಾ ಇರ್ತದೆ. ಈ ಹರಿವಿಕೆಯನ್ನು ನಾವು ಯಾವತ್ತಿಗೂ ತಡೆಗೆ ಉಂಟು ಮಾಡಬಾರ್ದು ಹೇಳೋದು ನನ್ನ ಆಶೆ. ಒಳ್ಳೆಯದು. ಇಷ್ಟೆಲ್ಲ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಪರಿಸರದ ಬಗ್ಗೆ ಒಂದು ತಾಸಿನೊಳಗ ಒಂದಿನದೊಳಗ ಅಥವಾ ಒಂದವರ್ಸ್ದಲ್ಲಿ ತಿಳ್ಕೊಂತೀನಿ ಅನ್ನೋದು ಆಗೋದಿಲ್ಲ ಅಂತ. ಆದರೂ ಕೂಡ ಇಷ್ಟೆಲ್ಲ ಆಸಕ್ತಿಯಿಂದ ಪ್ರೀತಿಯಿಂದ ಮಾಡಿದಿರಿ, ಈ ಅನುಭವವನ್ನು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ವಿಶಿಷ್ಟ ಅರಣ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಅದರ ಪೋಷಣೆಯಲ್ಲಿ ತೊಡಗಿಕೊಂಡಿರುವ ಸಿದ್ದಾಪುರ ತಾಲೂಕಿನ ಒದ್ದಿನಗದ್ದೆಯ ಗಣಪತಿ ಮಹಾಬಲೇಶ್ವರ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಸಮಯ 7:20. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಪರಶುರಾಮ್ ಮಾದಪ್ಪ ಗೌಡರ್ ಅವರಿಂದ ಭಜನಾ ಪದಗಳನ್ನು ಆಲಿಸುವಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಬೆಳವಟಗಿ ಗ್ರಾಮ ಅಡ್ಕಿನಕಲ್ಲಿನ ಶ್ರೀ ಪರಶುರಾಮ ವಾಸು ಮಾದಪ್ಪ ಗೌಡರು ಮತ್ತು ಬಳಗದವರಿಂದ ಭಜನೆಯ ಪದಗಳು. ಮೊದಲಿಗೆ ಬಾರೋ ನಾಳ ಕೂಡಲ ಸಂಗಮ ದೇವ. Yeah. ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ.